ಒಂಟಿ ಸೂರ್ಪನಕಿಯೇ ಪ್ರೀತಿ ಪಾತಕಿಯ ತುಂಬ ಶಾರ್ಪು ಸಖಿಯೇ ಒಮ್ಮೆ ಬರಚು ಇನ್ನೂ ಒಮ್ಮೆ ಬರಚು ನನ್ನ ಹೆಸರ ಹೆಂಗೋ ಒಮ್ಮೆ ಕಿರುಚು ಬರಗೆಟ್ಟ ಪ್ರೇಮಿಯ ಅರ್ಧ ಮುಗಿಸು ಅರ್ಧ ಉಳಿಸು ತುಂಟ ತಾಟಕಿಯ ಒಂಟಿ ಸೂರ್ಪನಕಿಯೇ ಪ್ರೀತಿ ಪಾತಕಿಯ ತುಂಬ ಸಾಕು ಸಖಿಯೇ ಸಾರ್ಪು ಸಖಿಯೇ